ಸೃಷ್ಟಿಸಿ ನೋಡಿರೆ ತೊಟ್ಟಿಲಿನೊಳಗೆ ಏನ ಪೇಳಲೆ ಗೋಪಿ ನಿನ್ನ ಮಗನ ಜಲ ಮಾನ ತಪ್ಪಿ ಬಂದ ಮನೆಯೊಳಗೆ ಮಾನ ತಪ್ಪಿ ಬಂದ ಮನೆಯೊಳಗೆ. ಸುಮಧುರವಾಗಿ ಹಾಡಿ ನಮ್ಮ ಮನಸ್ಸೆಳೆದ ಹರ್ಷಿತಾಳಿಗೆ ಧನ್ಯವಾದಗಳು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ, ಸಿರಿಗನ್ನಡಂ ಗೇಲ್ಗೆ ಸಿರಿ.